ಅದು ಒಂದು ಪ್ರತಿಯೊಂದು ಆಮೇಲೆ ಮತ್ತಿನ ಮಣ್ಣಿನಲ್ಲಿ ಇರ್ತಕ್ಕಂಥ ತೇವಾಂಶನ ಬೇಸಿಗೆ ಕಾಲದಲ್ಲಿ ಅದನ್ನೆಲ್ಲ ಹಿಡಿದು ಇಟ್ಕೊಳ್ಳೋ ಶಕ್ತಿ ಈ ಅಡಕೆ ಸಿಪ್ಪೆ ಕಾಂಪೌಂಡು ಅಥವಾ ಯಾವುದೇ ರೀತಿಯ ಒಂದು ಸಾವಯವ ಪದಾರ್ಥಗಳಿಗೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಮತ್ತೆ ಈ ತ್ಯಾಜ್ಯ ಬಳಸಿ ಕಳಿಸಿ ಗೊಬ್ಬರ ಮಾಡುವಂತದ್ದಾಗಿರ್ಬೋದು, ಎರೆ ಗೊಬ್ಬರ ಆಗಿರ್ಬೋದು, ಇವೆಲ್ಲ ತಮ್ಮದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಪಡ್ಕೊಂಡಿವೆ, ಮತ್ತೆ ತಮ್ಮದೇ ಆದಂಥ ಪ್ರಾಮುಖ್ಯತೆ ಕೂಡ ಪಡ್ಕೊಂಡಿದ್ದೇವೆ. ಒಂದೊಂದು ಪದ್ಧತಿಯೊಳಗು ಮಾಡಿದಾಗ ಒಂದೊಂದು ಪೋಷಕಾಂಶಗಳ ಲೆಕ್ಕ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದರಲ್ಲಿ ನಾವು ಎರೆ ಗೊಬ್ಬರ ತಯಾರು ಮಾಡಿದಾಗ ಸಾಮಾನ್ಯವಾಗಿ ಗೊಬ್ಬರಕ್ಕಿಂತ 7-8 ಪಟ್ಟು ಪೋಷಕಾಂಶಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಪೋಷಕಾಂಶಗಳ ಲಭ್ಯತೆ ಆಗಬೇಕು ಅಂತ ಹೇಳಿದ್ರೆ ಎಷ್ಟೋ ಸರಿ ನಾವು ಎರೆ ಗೊಬ್ಬರವನ್ನು ತಯಾರು ಮಾಡಿ ಹಾಕುವುದು ಒಂದಾಯ್ತು. ಇನ್ನೊಂದು, ಇರುನೆಲೆಯಲ್ಲೇ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು ಅಂದರೂ ಕೂಡ ಅದಕ್ಕೆ ಬೇಕಾದಂತ ವಾತಾವರಣ ಸೃಷ್ಟಿ ಆಗಬೇಕು. ಹಾಗಾಗಿ ಅಲ್ಲಿ ಸಾವಯವ ಪದಾರ್ಥ ಮತ್ತು ತೇವಾಂಶ ಇವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದರೆ ಎರೆಹುಳುವಿನ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಅವು ಮೇಲೆ ಕೆಳಗೆ ಹೋಗಿ ಬರುವಾಗ ರಂಧ್ರ ಆಗುವಂಥದ್ದು ಅದು ಬೇರುಗಳಿಗೆ ಆಕ್ಸಿಜನ್ ಅಂತ ಏನಂತೀವಿ ಜೀವ ರಕ್ಷಕ ವಾಯುವನ್ನು ಕೊಡಲಿಕ್ಕೆ ಕೂಡ ಅವು ಸಹಾಯ ಮಾಡ್ತವೆ. ಇವು ಅವು ನಮಗಾಗಿ ಸಹಾಯ ಮಾಡ್ತವಂತಲ್ಲ, ಅವು ತಮ್ಮ ಕೆಲಸ ತಾವು ಮಾಡ್ತಾ ಇರ್ತವೆ, ಮತ್ತು ಅದರ ಒಂದು ಗುಣ ಅದು, ಆ ಗುಣವನ್ನು ಕೃಷಿಗಾಗಿ ಬಳಸ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನೊಳಗೆ ನಾವು ಆಲೋಚನೆ ಮಾಡಬೇಕು, ಇರು ನೆಲೆಯಲ್ಲೇ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂಥವನ್ನು ಕೂಡ ಮಾಡ್ತಾ ಇರಬೇಕು. ಹೌದೌದು, ನಾವು ಮಣ್ಣಿನ ಹೇಳಿದಾಗೆ ನಮ್ಮ ಮಣ್ಣಿನ ಒಂದು ಅಲ್ಲಿ ಭೌತಿಕ ಲಕ್ಷಣ, ಜೈವಿಕ ಲಕ್ಷಣ, ಅಲ್ಲಿ ನಾವು ಜೀವಾಣುಗಳನ್ನ ಮಣ್ಣಿನಲ್ಲಿ ನಮ್ದು ಉಪಯೋಗ ಜೀವಾಣುಗಳನ್ನ ನಾವು ವೃದ್ಧಿ ಮಾಡಬೇಕಂದ್ರೆ ಇದಾಗುತ್ತೆ. ಅದರಲ್ಲಿ ಸಾವಯವ ಪದಾರ್ಥಗಳು ಅತಿ ಮುಖ್ಯವಾಗಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನೀವು ಹೇಳಿದಾಗೆ ಎರೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರ, ಇತ್ತೀಚೆಗೆ ನಾವು ಕೋಳಿ ಗೊಬ್ಬರನು ಕೂಡ ಅಷ್ಟು ಪ್ರಾಮುಖ್ಯತೆಯನ್ನು ಬಿಡ್ತದೆ. ಯಾಕೆಂದರೆ ಇತ್ತೀಚೆಗೆ ಮಾಂಸಾಹಾರಿಗಳು ನಮ್ಮ ಜನಸಂಖ್ಯೆಯಲ್ಲಿ ಹೇಳಬೇಕು ಅಂತಂದರೆ ಮಾಂಸಾಹಾರಿಗಳು ಕೂಡ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ನಗರ ಜನಸಂಖ್ಯೆ ಇವತ್ತು ಯಾವುದೇ ಒಂದು ಊರಿಗೆ ಹೋಗಲಿ ಕೋಳಿ ಮಾಂಸಾಹಾರಿಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಪ್ರೋಟೀನ್ ಬೇಕಾಗುತ್ತೆ, ಮಾಂಸ ತಿನ್ನಬೇಕು, ಕೋಳಿ ಮಾಂಸ ತಿನ್ನಬೇಕು. ಯಾಕೆಂದರೆ ಎಲ್ರಿಗೂ ಅದರಿಂದ ಒಳ್ಳೆಯ ಶಕ್ತಿಯಾದ ಒಂದು ಪ್ರೋಟೀನು ಒಳ್ಳೆ ಆಹಾರ ಅಂತಿದೆ. ಅದರಲ್ಲಿ ಬರ್ತಕ್ಕಂಥ ತ್ಯಾಜ್ಯ ಕೋಳಿ ಗೊಬ್ಬರ, ಕೋಳಿ ಸಾಕಾಣಿಕೆ ಕೋಳಿ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಭಾರತ ಸರ್ಕಾರ ಇರ್ಬೋದು ಹಲವು ರೀತಿಯಲ್ಲಿ ಈ ಕೋಳಿ ಸಾಕಾಣಿಕೆ ಪೋಲ್ಟ್ರಿ ಫಾರ್ಮ್ಗೆ ಸಾಕಷ್ಟು ಉತ್ತೇಜನ ಕೊಡ್ತಿದೆ. ಬರ್ತಕ್ಕಂಥ ಕೋಳಿ ಫಾರಂ ಮಾಡೋದ್ರಿಂದ ನಮಗೆ ಒಂದು ಅಧಿಕವಾದ ಆದಾಯನೂ ಕೂಡ ಬರ್ತದೆ. ಅಲ್ಲಿ ಕೋಳಿ ಗೊಬ್ಬರದಲ್ಲಿ ಕೂಡ ನಮಗೆ ಇದು ಬರುತ್ತೆ ಅಂತಿದು ತ್ಯಾಜ್ಯ ಬರುತ್ತೆ. ಆ ಕೋಳಿ ಗೊಬ್ಬರನು ಅತಿ ಪೌಷ್ಟಿಕವಾದಂಥ ಒಂದು ಪೋಷಕಾಂಶಗಳು ಇರ್ತದೆ. ಅದನ್ನು ಕೂಡ ನಾವು ಕೃಷಿನಲ್ಲಿ ಬಳಸ್ಕೊ ಸಂಶೋಧನೆ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಅದರಿಂದ ಒಳ್ಳೆ ಗುಣಲಕ್ಷಣ ಆಗ್ತದೆ ಅಂತ ಹೇಳಿ ಅದರ ಇಳುವರಿಯನ್ನು ಕೂಡ ಬರುತ್ತೆ ಅಂತ ಹೇಳ್ಕೊಂಡಿದೆ. ಅದನ್ನು ಕೋಳಿ ಗೊಬ್ಬರನು ಕೂಡ ಒಂದು ಸಾವಯವ ಪದಾರ್ಥದಲ್ಲಿ ಅತಿ ಒಂದು ಮುಖ್ಯವಾದ ಒಂದು ಗೊಬ್ಬರ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬರೀ ಪೋಷಕಾಂಶ ಒದಗಿಸೋದಷ್ಟೇ ಅಲ್ಲ, ಸಾವಯವ ಪದಾರ್ಥವನ್ನು ನಾವು ಹಾಕಿದಾಗ ಮಣ್ಣು ಇಂಗಲಿಕ್ಕೆ ಅನುಕೂಲ ಆಗುತ್ತೆ, ಮಣ್ಣು ಇಂಗುವುದರಿಂದ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ, ಒಂದಕ್ಕೊಂದು ಪೂರಕವಾದ ಕೆಲಸಗಳಿವು. ಹೌದು, ಈ ನಾವು ಆಗಲೇ ಹೇಳಿದಾಗೆ ಸಾವಯವ ಪದಾರ್ಥ ಮಣ್ಣಿನ ಪೋಷಕಾಂಶ ಜೊತೆ ಮಣ್ಣಿನ ಸವಕಳಿ. ಈ ಸಂದರ್ಭದಲ್ಲಿ ಮಣ್ಣಿನ ಸವಕಳಿ ಬಗ್ಗೆ ನಾನು ಒಂದು ಹೇಳ್ಕೋಬೇಕು ಅಂತ ಹೇಳ್ತೀನಿ. ಈ ಮಣ್ಣು ನಾವು ಈಗ ಮಳೆಗಾಲ ಅತಿ ಮುಖ್ಯವಾದ ಒಂದು ಮಳೆಗಾಲ ಈಗ ಏನು ನಾವು ಅಂತೀವಿ ಜೂನ್ ಜುಲೈನಲ್ಲಿ ಅತಿ ಹೆಚ್ಚಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಅಥವಾ ಬೇರೆ ನಮ್ಮ ರಾಜ್ಯದಲ್ಲಿ ಮಳೆ ಬರ್ತಾ ಇರ್ತದೆ. ಅಲ್ಲಿ ಮಳೆ ಬೀಳೋದ್ರಿಂದ ಮಣ್ಣಿನ ಸವಕಳಿ ಜಾಸ್ತಿ ಆಗ್ತದೆ. ನಾವು ಯಾವುದೇ ಒಂದು ಮಣ್ಣಿನ ಜೀವಂತ ಮಣ್ಣು ಅಂತಂದರೆ ಅದು 15 ಸೆಂಟಿಮೀಟರ್ಗಿಂತ ಒಂದು ಅಡಿ ಹೆಚ್ಚು ಸುಮಾರು ಅಂತಂದರೆ ಒಂದು 20 ಸೆಂಟಿಮೀಟರ್ಗಿರ್ತಕ್ಕಂಥ ಮಣ್ಣನ್ನು ನಾವು ಜೀವಂತ ಮಣ್ಣು ಅಂತೀವಿ. ಅದು ಅತ್ಯಂತ ಫಲವತ್ತಾದ ಮಣ್ಣು. ನಮ್ಮ ಜೀವ ಸಕಲ ಜೀವರಾಶಿಗಳು ನಾವು ಏನು ಇದ್ರ ಮೇಲೆ ನಿಂತಿದ್ದೀವಿ ಅಂದರೆ ನಾವು ಏನು ಹೇಳ್ತೀವಿ ಒಂದು ಫೀಟ್ ಒಂದು ಅಡಿ ಮಣ್ಣಿನ ಭೂಮಿಯಲ್ಲಿರ್ತಕ್ಕಂಥ 0-20 ಸೆಂಟಿಮೀಟರ್ ಮಣ್ಣಿನ ಆಧಾರದ ಮೇಲೆ ನಿಂತೀವಿ. ಯಾಕಂದರೆ ಅದು ಅತ್ಯಂತ ಫಲವತ್ತೆ, ಅಲ್ಲಿ ಪೋಷಕಾಂಶಗಳಿರ್ತದೆ, ಜೀವಾಣುಗಳಿರ್ತದೆ, ಅದನ್ನೆಲ್ಲ ಅದನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ರೈತರಲ್ಲಿ ಎಲ್ಲ ಮನವಿ ಮಾಡಿಕೊಡೋದು ಏನಂತಂದರೆ ನಾನು ಈ ಮಳೆಗಾಲದಲ್ಲಿ ಈ ಭೂ ಸವಕಳಿಕೆ ಮಣ್ಣಿನ ಸವಕಳಿಕೆ ಅತಿ ಹೆಚ್ಚಾಗಿ ತಡೆಗಟ್ಟಬೇಕು. ಅದರಿಂದ ಯಾವ ಥರ ಮಾಡಬೇಕು ಅಂದರೆ ಅತಿ ಹೆಚ್ಚು ಸಾವಯವ ಗೊಬ್ಬರ ಬಳಸಬೇಕು, ಮತ್ತು ಬಂಡುಗಳನ್ನ ಹಾಕೋಬೇಕು, ಇಳಿಜಾರು ಪ್ರದೇಶದಲ್ಲಿ ಬಂಡುಗಳನ್ನ ಹಾಕೋಬೇಕು, ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು. ಮಳೆಯಲ್ಲಿ ಆದಷ್ಟು ನಾವು ಹೆಂಗೆ ನಮ್ಮ ಪೂರ್ವ ತಯಾರಿಗಳು ಹೆಂಗಿರ್ತವೆ, ನಾವು ಯಾವ್ದು ನಮ್ಮ ಜೀವನ ಮಟ್ಟ ಪೂರ್ವ ತಯಾರಿಗಳಂತ

ಪೋರ್ಟಲ್ಗೆ ಡಾಟಾ ಜೋಡಿಸಲು ಸಹಾಯಕವಾಗಿದೆ. ಕರ್ನಾಟಕ ಭೂಮಿ ಈ ತಂತ್ರಾಂಶದ ಸಹಾಯದಿಂದ ರೈತರು ತಮ್ಮ ಜಮೀನಿನ ದಾಖಲಾತಿ ಪಡೆಯಲು ಸಲ್ಲಿಸಿದ ಅರ್ಜಿಗಳ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಎಸ್ಎಂಎಸ್ ಅಥವಾ ಇಂಟರ್ನೆಟ್ ಮುಖಾಂತರ ತಕ್ಷಣ ಮಾಹಿತಿಯನ್ನ ಪಡೆಯಬಹುದು. ಕ್ರಾಪ್ ಇನ್ಫೋ ಈ ಆಪ್ನ ಸಹಾಯದಿಂದ ಉತ್ಪಾದನೆ ತಾಂತ್ರಿಕತೆ ಮತ್ತು ವಾಣಿಜ್ಯೀಕರಣಕ್ಕೆ ಪ್ರಮುಖವಾದ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳ ಮಾಹಿತಿಯನ್ನ ಸ್ಮಾರ್ಟ್ಫೋನ್ ಮುಖಾಂತರ ಪಡೆಯಬಹುದು. ಉತ್ಪಾದನಾ ತಾಂತ್ರಿಕತೆ, ಕೊಯ್ಲೋತ್ತರ ತಂತ್ರಜ್ಞಾನ, ಸಂರಕ್ಷಣಾ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಮಾಹಿತಿಯನ್ನು ಒದಗಿಸುತ್ತದೆ. ವಿದ್ಯಾರ್ಥಿಗಳು, ಕೃಷಿ ಮತ್ತು ತೋಟಗಾರಿಕಾ ತಜ್ಞರು, ವಿಷಯ ತಜ್ಞರು, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ವಿಸ್ತರಣಾ ಅಧಿಕಾರಿಗಳು, ಖಾಸಗಿ ವಲಯದ ವೃತ್ತಿಪರರು, ರೈತರು ಮತ್ತು ಕೃಷಿಯ ಬಗ್ಗೆ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿ ಈ ತಂತ್ರಜ್ಞಾನದ ಪ್ರಯೋಜನವನ್ನು ಪಡೆಯಬಹುದು. ಪಶು ಪೋಷಣ ಆಂಡ್ರಾಯ್ಡ್ ತಂತ್ರಾಂಶದ ಆಧಾರಿತ ತಂತ್ರಜ್ಞಾನದಿಂದ ಪಶುಗಳ ತಳಿಗಳ ಆಧಾರದ ಮೇಲೆ ಹಾಲಿನ ಉತ್ಪಾದನೆ, ಕೊಬ್ಬಿನ ಪ್ರಮಾಣ, ಆಹಾರ ಕ್ರಮ ಇತ್ಯಾದಿಗಳ ಕುರಿತು ಸಲಹೆಗಳನ್ನು ಮತ್ತು ಸ್ಥಳೀಯವಾಗಿ ದೊರೆಯುವ ಮೇವು ಮತ್ತು ಖನಿಜಗಳ ಮಿಶ್ರಣದ ಕುರಿತು ಮಾಹಿತಿಯನ್ನು ಪಡೆಯಬಹುದು. ಕೆವಿಕೆ ಮೊಬೈಲ್ ಆಪ್ ಇದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮಾಹಿತಿ ತಂತ್ರಜ್ಞಾನ ವಿಭಾಗ ಅಭಿವೃದ್ಧಿಪಡಿಸಿರುವ ಆಪ್ ಆಗಿದ್ದು ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳ ಮಾಹಿತಿ ಒಂದೇ ಆಪ್ ಅಡಿಯಲ್ಲಿ ಬರುವುದು ಮತ್ತು ಆಯಾ ಜಿಲ್ಲೆಯ ರೈತರನ್ನು ಸಂಪರ್ಕಿಸಲು ಮಾಹಿತಿ ಪಡೆಯಲು ಈ ಆಪ್ ಸಹಕಾರಿಯಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಹಿತಿ ಪಡೆಯಬೇಕಾದರೆ ಇದರಲ್ಲಿ ಕೆವಿಕೆ ಐಕಾನ್ ಇದೆ, ಅದರ ಮೇಲೆ ಒತ್ತಿ ನಿಮ್ಮ ರಾಜ್ಯ ಮತ್ತು ಜಿಲ್ಲೆ ಆಯ್ಕೆ ಮಾಡಿದರೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆವಿಕೆಗಳ ಮಾಹಿತಿ ದೊರೆಯುತ್ತದೆ. ಕೆವಿಕೆಯಲ್ಲಿ ಯಾವ ಯಾವ ಸೌಲಭ್ಯಗಳು ಇವೆ ಅವುಗಳನ್ನು ತಿಳಿಯಬಹುದು. ಉದಾಹರಣೆಗೆ ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯ, ಹೈನುಗಾರಿಕೆ, ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿ, ಹೀಗೆ ಅಲ್ಲಿ ದೊರೆಯುವ ಸೌಲಭ್ಯಗಳ ಕುರಿತು ತಿಳಿಯಬಹುದು. ಅಲ್ಲದೆ ಹವಾಮಾನ ಸಂಬಂಧಿತ ಸಲಹೆಗಳನ್ನು ಪಡೆಯಬಹುದು. ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಮಾರುಕಟ್ಟೆ ದರವನ್ನು ಕೂಡ ತಿಳಿದುಕೊಳ್ಳಬಹುದು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯುತ್ತಿರುವಂತಹ ಅಥವಾ ಹಿಂದೆ ಆಗಿರುವ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು. ಕೆವಿಕೆಯಲ್ಲಿ ನಡೆಯುವ ವರ್ತಮಾನ ಹಾಗೂ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಂಡಿರುವ ಚಟುವಟಿಕೆಗಳ ಬಗ್ಗೆ, ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು. ರೈತರು ಈ ಆಪ್ ಮುಖಾಂತರ ಕೃಷಿ ಸಂಬಂಧಿತ ಸಮಸ್ಯೆಗಳನ್ನು ಕಳಿಸಬಹುದು. ತಾವು ಕಳುಹಿಸಿದ ಮಾಹಿತಿಯನ್ನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ನೋಡಿ ಅದಕ್ಕೆ ಸೂಕ್ತವಾದ ಸಲಹೆಯನ್ನು ತಮ್ಮ ಇಮೇಲ್ಗೆ ಕಳುಹಿಸುವ ಸೌಲಭ್ಯವೂ ಕೂಡ ಇರುವುದು. ಇಂಟರ್ನೆಟ್ ಸಂಪರ್ಕ, ಸ್ಮಾರ್ಟ್ಫೋನ್ ಇಲ್ಲದ ಸಾಮಾನ್ಯ ಮೊಬೈಲ್ ಹೊಂದಿರುವವರು ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗೆ ದೂರವಾಣಿ ಕರೆಗಳ ಮೂಲಕವೂ ಕೂಡ ಪರಿಹಾರ ಕಂಡುಕೊಳ್ಳಲು ಮಾಹಿತಿ ತಂತ್ರಜ್ಞಾನ ವರವಾಗಿದೆ. ಕಿಸಾನ್ ಕಾಲ್ ಸೆಂಟರ್ಸ್ ಕೃಷಿ ಮತ್ತು ಸಹಕಾರ ಇಲಾಖೆ ಇದನ್ನು 21/2006 ಅಭಿವೃದ್ಧಿಪಡಿಸಿರುತ್ತಾರೆ. ರೈತರಿಗೆ ವಿಸ್ತರಣಾ ಸೇವೆಗಳನ್ನು ಸ್ಥಳೀಯ ಭಾಷೆಗಳಲ್ಲಿ ಒದಗಿಸುವುದು ಇದರ ಗುರಿಯಾಗಿದ್ದು, ರೈತರು ಉಚಿತ ಸಹಾಯವಾಣಿ ಸಂಖ್ಯೆಗಳಾದ 1800 1800 1551 ಸಂಪರ್ಕಿಸಿ ಕೃಷಿ ಪದವೀಧರರಿಂದ ಮಾಹಿತಿಯನ್ನು ಒದಗಿಸಲಾಗುವುದು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಏನವ ನಿಮ್ಮ ಮನಿ ನೀರಿನ ಬಣ್ಣ ಮಣ್ಣಿನ ಬಣ್ಣ ಅದಲ್ಲ? ಮಳಿಗಾಲ ಬಂತಲ್ಲೋ, ಹೊಸ ನೀರು. ಈ ನೀರು ಕುಡಿಯಾಕ ಯೋಗ್ಯ ಅದನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಸ್ಬೇಕು. ಅದ್ಯಾರು ಮಾಡ್ಲಿಕ್ಕತ್ತಾರ? ನೀರಿನ ಗುಣಮಟ್ಟ ಪರೀಕ್ಷೆಗಂತ ಸರ್ಕಾರದವರು ಪ್ರಯೋಗಾಲಯ ಮಾಡ್ಯಾರ, ಅದ್ರ ಸಹಾಯವಾಣಿ ಅದ, ಫೋನ್ ಮಾಡಲ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳಿ ಈಗ ಹಾಲಧರ್ಮ ಗುಣಗಳ ನೀಡಿ.